ಗಳು. ಮೀನುಗಾರಿಕಾ ವಲಯಕ್ಕೆ ಪ್ರತ್ಯೇಕ ಸಚಿವಾಲಯ ಸ್ಥಾಪನೆ, ಕೇಂದ್ರ ಸಚಿವ ಡಾ ಎಲ್ ಮುರುಗನ್. ವಿಶ್ವ ಪಾರ್ಶ್ವವಾಯು ದಿನ, ಆರೋಗ್ಯ ಜಾಗೃತಿಗೆ ಸಚಿವ ಡಾ ಕೆ ಸುಧಾಕರ್ ಕರೆ. ಹಾನಗಲ್, ಸಿಂಧಗಿ ವಿಧಾನಸಭಾ ಉಪಚುನಾವಣೆ ಬಿರುಸುಗೊಂಡ ಪ್ರಚಾರ. ಮತ್ತು ಕೊಡಗಿನ ತಲಕಾವೇರಿಯಲ್ಲಿ ತೀರ್ಥೋದ್ಭವ, ಸಾವಿರಾರು ಭಕ್ತರು ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ತರಂಗಾಂತರಗಳು 225.5 ಮೀಟರ್, 1089 ಕಿಲೋಹರ್ಟ್ಸ್, ಎಫ್ಎಂ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:50 ಹಾಗೂ 35 ಸೆಕೆಂಡ್ಗಳು. ಕೇಳುಗರೆ, ಇದೀಗ ಕಿಸಾನ್ ವಾಣಿ ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ರೈತ ಮಿತ್ರರಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ಯಕ್ಷಗಾನದ ಹಾಡುಗಳು, ಆ ಬಳಿಕ ಕೃಷಿ ಮಾಹಿತಿ ಇವನ್ನು ಕೇಳುವಿರಿ. ಯಕ್ಷಗಾನದ ಹಾಡುಗಳು ಪ್ರಸಂಗ ಶ್ರೀ ರಾಮಾಂಜನೇಯ, ಭಾಗವತರು ಮೋರ್ಟ್ ವಿಶ್ವೇಶ್ವರ ಸೋಮಯಾಜಿ, ಮದ್ದಳೆ ಕೃಷ್ಣಯ್ಯ ಆಚಾರ್ಯ ಬಿದ್ಕಲ್ಕಟ್ಟೆ, ಚೆಂಡೆ ಭಾಸ್ಕರ ಆಚಾರ್ಯ ಕನ್ಯಾನ, ನಿರೂಪಣೆ ಕುಮಾರಶಂಕರ ನಾರಾಯಣ ಮತ್ತು ರಾಮಚಂದ್ರ ದೇವಾಡಿಗ ಶಂಕರನಾರಾಯಣ. ಇದೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮಾ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-425-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪ ಕೇಳ್ರಿ, ಯಾರ್ಗಾದ್ರೂ ರಾತ್ರಿ ಜ್ವರ, 2 ವಾರಕ್ಕಿಂತ ಹೆಚ್ಚು ಕೆಮ್ಮು, ಕಫದ ಜೊತೆ ರಕ್ತ, ತೂಕ ಕಡಿಮೆ ಆಗ್ತಾ ಇರೋರು ಕಂಡು ಬಂದ್ರೆ ನಿಮ್ ಮನೆ ಬಾಗಿಲಿಗೆ ಬರುವ ಆರೋಗ್ಯ ಕಾರ್ಯಕರ್ತರಿಗೆ ತಿಳಿಸಿ. ಕ್ಷಯರೋಗ ಪರೀಕ್ಷೆ ಮತ್ತು ಚಿಕಿತ್ಸೆ ಉಚಿತ. ಕ್ಷಯ, ಸಾಂಕ್ರಾಮಿಕ ರೋಗ, ಕ್ಷಯರೋಗಿ ಕೆಮ್ಮಿದಾಗ ಸೀನಿದಾಗ ಗಾಳಿ ಮೂಲಕ ಹರಡುತ್ತೆ. ಸರಿಯಾಗಿ ಚಿಕಿತ್ಸೆ ಪಡೆದ್ರೆ ಕ್ಷಯರೋಗ ಗುಣವಾಗುತ್ತೆ. ಬನ್ನಿ, ಕ್ಷಯರೋಗ ತಡೆಗಟ್ಟೋಣ, ನಮ್ಮ ರಾಜ್ಯದಿಂದ ಕ್ಷಯರೋಗ ಓಡಿಸೋಣ. ಹೆಚ್ಚಿನ ವಿಷಯಕ್ಕೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪ ಕೇಳಿ. ಆಕಾಶವಾಣಿ ಮಂಗಳೂರು. ಈಗ ಕೇಳಿ ಯಕ್ಷಗಾನದ ಹಾಡುಗಳು. ಪ್ರಸಂಗ ಕಡಂದಲೆ ರಾಮರಾವ್ ವಿರಚಿತ ಶ್ರೀ ರಾಮಾಂಜನೇಯ, ಭಾಗವತರು ಮೋರ್ಟು ವಿಶ್ವೇಶ್ವರ ಸೋಮಯಾಜಿ, ಮದ್ದಳೆ ಕೃಷ್ಣಯ್ಯ ಆಚಾರ್ಯ ವಿತ್ಕಲ್ಕಟ್ಟೆ, ಚೆಂಡೆ ಭಾಸ್ಕರ್ ಆಚಾರ್ಯ ಕನ್ಯಾನ, ನಿರೂಪಣೆ ಕುಮಾರಶಂಕರನಾರಾಯಣ ಮತ್ತು ರಾಮಚಂದ್ರ ದೇವಾಡಿಗ ಶಂಕರನಾರಾಯಣ. ಶ್ರೀ ಗುರುಗಣಾಧಿಪತಯೇ ನಮಃ. ನೆನೆಯಿರೋ ಜನರೆಲ್ಲ ಗಜಮುಖನ ಕಡಲಿಂದ ಮದೌರ ಗಣನಾಥನ

ಅರಸು ಆಳುಗಳ ಭವರವ ನೀಕ್ಷಿಸುವ ಕೌತುಕವೆನಗೆ ಎಂಬ ಭೂಜಾತೆಯ ಭಿನ್ನ ಪೂರ್ವಿರಾಗದಲ್ಲಿ ಹೊರದಳು ಬೆಸಗೊಂಡೇ ನಿನ್ನೊಡನೆನ ನಾ ಬರುವೆ ನಾಳಿನೋ ಲೆಂಬೆನು ಕೈ ಮುಗಿವೆನೋ ಬರುವೆ ನಾಳಿನೋ ಲೆಂಬೆನೋ ಮರುದಿನ ರಣಕಣದಲ್ಲಿ ಶ್ರೀರಾಮಸೇನೆ ಹನುಮನ ಘಾತದಿಂದ ಆಘಾತಗೊಂಡು ಹಿಮ್ಮೆಟ್ಟಿದ ಪರಿಯನ್ನು ಸತಿಗೆ ಪೇಳುವ ಶ್ರೀರಾಮನ ಪದ್ಯ. ವಿಳಂಬಗತಿಯಲ್ಲಿ ಕಲ್ಯಾಣಿ ರಾಗ. ಏನನೆಂಬೆ ರಣ ಚರಿತ್ರ ಸೇನೆಗಳ ಗೋಪುಲಿಶ ಸಮರಾಂಗಣದೆ ತನಗಿದಿರಾದ ತನ್ನಾರಾಧ್ಯ ಮೂರ್ತಿಯನ್ನು ಕಂಡು ಪುಳಕಿತಾನಂದ ಗಾತ್ರನಾಗುವ ಭಕ್ತವರ ಹನುಮನ ಸ್ಥಿತಿಯ ವಿವರಿಸುವ ಪದ್ಯ ಆದಿಭೈರವಿ ರಾಗದಲ್ಲಿ. ದೊರಡಿ ಜೇಯ ಹಿಂದಿಟ್ಟು ಕುಳಿತ ಅನಿತರ ಬಂದು ನಿಂದಿರೆ ಕಂಡು ಮರುತ ಸಂಭವನೋ ಬಂದು ನಿಂದಿರೆ ಕಂಡು ಮರುತ ಸಂಭವನೋ ಒಂದೆದು ದರಡಿಗೆ ಭಕ್ತಿಯಲ್ಲಿ ಸ್ತುತಿಸಿದರು ಒಂದೆದು ದರಡಿಗೆ ಭಕ್ತಿಯಲ್ಲಿ ನುತಿಸಿದರು ಈಗಲೂ ರಾಮನದು ಸಾಮದ ನಡೆ ಹನುಮನನ್ನು ಕರೆದು ಬುದ್ಧಿಯ ನುಡಿಯ ನೊರೆಯುವ ಪರಿ ಕಾಂಬೋದಿ ರಾಗದಲ್ಲಿ ಸಕಲ ತತ್ವವು ಬಂದ ಹನಗೊನಗಿದ ಧರ್ಮ ಸಂಕಟದ ನಿರೂಪ ಹನುಮನಿಂದ ಭೀಂಬಲಾಸ್ರಾಗದಲ್ಲಿ. ಕರುಣವರಿದಿಯೇಕೆ ಆಚಕುಂತನು ಮೊನ್ನೆ ಕರುಣವಾರಿದಿಯೇಕೆ ಆಚಕುಂತನು ಮೊನ್ನೆ ಬರುತ್ತೆನ್ನ ಮಾತೆಯ ಬಳಿಗೆ ಹರಣ ದಾನವ ಬೇಡಿ ಮೊದಲು ನಂಬುಗೆ ಕೊಟ್ಟು ಹರಣ ದಾನವ ಬೇಡಿ ಮೊದಲು ನಂಬುಗೆ ಕೊಟ್ಟು ಪರಿಯದು ಇದರ ಪರಿಗದಲ್ಲಿ. ಸಾಮದ ಬಳಿಕ ರಾಮನದು ಭೇದೋಪಾಯ ಮೋಹನ ರಾಗದಲ್ಲಿ. ಚೀಮರುಳೇ ಚೀಮರುಳೆ ಹನುಮಂತರಿ ಪರಮ ಸತ್ಯಕ್ಕೆ ಪರಮ ಸಾತ್ವಿಕವು ಕಾಮ ವಿರೈತನೆಂದು ನಂಬಿದ್ದೆ ತಾಮರದ ಕೊಳದೆನ್ನ ರಿಪುಷ ಕುಂತನ ತಂದು ತೋರದಡೆ ಸಂಗ್ರಾಮದಲ್ಲಿ ತಾಮವರು ಬೆದರದ ಭಕ್ತನಿಂದ ಪ್ರತ್ಯುತ್ತರ ಪೂರ್ವಿರಾಗದಲ್ಲಿ. ದೇವ ದೇವನ ನಿನ್ನ ನಾಮ ಪ್ರಭಾವದಿಂದಲೇ ನೀನು ದಯಿಸುವ ತಾವರೆ ಭವಾಂಡವನು ರಾಂಗೂಲದಲ್ಲಿ ನೆಲೆಗೊಳಿಸಿ ಆವಗೌದರವನ್ನು ಸಿದ್ಧಮಯ್ಯರವ ದೇವಭಕ್ತರ ಸಮರದ ಆರಂಭ ಮೊದಲಿಗೆ ಮಾರವಿ ಏಕತಾಳದ ಮಟ್ಟಿನಲ್ಲಿ. ಇದಿರಾಳಿಯಿಂದ ಪ್ರತ್ಯುತ್ತರ ನಾದನಾಮ ಕ್ರಿಯೆ ಅಷ್ಟತಾಳದ ಮಟ್ಟಿನಲ್ಲಿ. ಇದರಾಗೆ ನಿನಗೆ ನಿಂತಿದ್ದರೋ ಯುದ್ಧ ಮುಂದುವರಿಯಿತು. ಹೊತ್ತು ಮುಳುಗುವ ಹೊತ್ತು ಬಂದರೂ ಸೋಲುಗಲುವು ನಿರ್ಣಯವಾಗಲಿಲ್ಲ. ಶ್ರೀರಾಮ ಭಾಷೆ ಪೂರ್ಣವಾಗಲಿಲ್ಲ. ದೇವರ ಮಾತು ಹುಸಿಯಾಗುತ್ತಿರುವುದನ್ನು ಅರಿತು ನಿನಗಿಂತ ನಿನ್ನ ನಾಮದ ಬಲವೇ ಮೇಲೆಂದು ಹಂಗಿಸುವ ಹನುಮನ ಪದ್ಯ ನಾಟಿ ಕುರಂಜಿ ಎಂಬ ಮೋಹಕರಾಗದಲ್ಲಿ. ರಾಮನಿಂದ ಗುರುಗಳಿಗೆ ಧೈರ್ಯದ ನುಡಿಗಳು ತೋಡಿರಾಗದಲ್ಲಿ. ವಾಯುಸುತನಿಂದ ತಡೆಯಬೇಡ ತನ್ನನೆಂಬ ನುಡಿಗಳು ತಡೆಯದಿರಲೋ ರಾಮ ಎಂಬ ಹಾಗೆ. ಕೊಡಿ